ಧನ ಗಿರಿಧರ ಗೋವರ್ಧನ ಗಿರಿಧರ ಆ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧರ ಸಾಂಕಿತ ಶ್ರೀ ಕೌಸ್ತುಭದರ ಶ್ರೀವತ್ಸಾಂಕಿತ ಶ್ರೀ ಕೌ